ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಇದುವರೆಗೆ ಕೃಷಿ ಭಾಗ್ಯ ಯೋಜನೆ ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ್ದವರು ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ರೂಪಾ ಎಎನ್ ಅವರು. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಎಚ್ ಗೌಡ, ಸಹಕಾರ ಸುಧಾರಾಣಿ ಮತ್ತು ರಾಜಲಕ್ಷ್ಮಿ ಜಿ. ತಾಂತ್ರಿಕ ನೆರವು ರಘುನಾಥ್, ತುಕಾರಾಮ್ ಚೌಹಾನ್ ಮತ್ತು ಮುನಿರಾಜು. ರಾಜ್ಯವ್ಯಾಪಿ ಪ್ರಸಾರವಾದ ಈ ನೇರ ಫೋನಿನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಶ್ರೋತೃಗಳೇ, ಇನ್ನೀಗ ಐಸಿಸಿ ಮಹಿಳಾ ಟಿ ಟ್ವೆಂಟಿ ಕ್ರಿಕೆಟ್ ವರ್ಲ್ಡ್ ಕಪ್ನ ನೇರ ಪ್ರಸಾರವನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ನಿಂದ ಆಲಿಸಬಹುದು. ಉಳಿದಂತೆ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ನಮ್ಮ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಶ್ರೋತೃಗಳೇ, ಇನ್ನೀಗ ಮಲ್ಲಕ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳನ್ನು ಕೇಳೋಣ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಸುದೀರ್ಘ ಲೈನ್ನಲ್ಲಿ ಎಷ್ಟು ಸಮಯ ಕಳೆಯುತ್ತೀರಿ? ಡಿಜಿಟಲ್ ಪೇಮೆಂಟ್ ನಿಮ್ದಾಗಿಸಿ ತಕ್ಷಣ ಪರಿಹಾರ ಪಡೆಯಿರಿ. ಹಳೆಯ ವಿಧಾನ ಎಷ್ಟು ದಿನ ಅನುಸರಿಸ್ತೀರಾ? ಡಿಜಿಟಲ್ ಪೇಮೆಂಟ್ ತುಂಬಾ ಸುಲಭ. ಇದನ್ ನೋಡಿ, ಚಿಟಿಕೆಯಲ್ಲಿ ಪೇಮೆಂಟ್ ಮಾಡಿ. ಪರ್ಸ್ ಹುಡುಕ್ತಿದ್ದೀರಾ? ಡಿಜಿಟಲ್ ಪೇಮೆಂಟ್ ನಿಮ್ಮದಾಗಿಸಿ, ಎಲ್ಲಿಯೂ ಯಾವಾಗ್ಲೂ ಮತ್ತು ಸುರಕ್ಷಿತ ಕೂಡ. ನಾನು ಇವರಿಗೆ ಡಿಜಿಟಲ್ ಪೇಮೆಂಟ್ ಮಾಡಲು ಕಲಿಸಿದೆ. ನೀವು RBI ಹೇಳುತ್ತೆ, ಈ ಡಿಜಿಟಲ್ ಪೇಮೆಂಟ್ ನಿಮ್ಮದಾಗಿಸಿರಿ, ಎಲ್ಲರಿಗೂ ಕಲಿಸಿರಿ. ಶ್ರೋತೃಗಳೇ, ಇನ್ನೀಗ ಮಲ್ಲಕ್ಕ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳನ್ನ ಕೇಳೋಣ. ಜೀತನಾ ಚಾಹಿಯೆ ಕ್ಯೂಕಿ ಪಿಛಲೆ ಬಾರ್ ಫೈನಲ್ ಮೇ ಹಾರ ಗಯೇ ಇಂಡಿಯನ್ ಟೀಮ್ ಕೇ ಮೇ ಶುಭಕಾಮನಾ ದೇ ರಹಾ ಹೂ ಔರ್ ಇಸಿ ತರಹ ವರ್ಲ್ಡ್ ಕಪ್ ವುಮೆನ್ಸ್ T20 ಕ್ರಿಕೆಟ್ ಟೂರ್ನಮೆಂಟ್ ಕಾ ಕಾಮೆಂಟ್ರಿ ಲೇಕರ್ ಆಯೇ ಆಪ್ನೆ ಆಪ್ ಸಭಿ ಕೋ ಆಕಾಶವಾಣಿ ಕಿ ಸಭಿ ಸ್ಟಾಫ್ ಕೋ ಮೇ ಧನ್ಯವಾದ ದೇ ರಹಾ ಹೂ. बहुत बहुत शुक्रिया आपका, धन्यवाद. हम सब तक पहुंचा देंगे कि आप कमेंट्री सुनते रहिए और एंजॉय करती रहिए. और ये बात तब हम अपने एक्सपर्ट से पूछना चाहेंगे कि भारतीय टीम काफी अच्छी लग रही है और सब चाहते हैं कि भारतीय टीम अच्छा परफॉर्म करें. तो मैं आपसे जानना चाहता हूं कि भारतीय टीम किसका सफर जो है कहां तक जाने वाला है? देखिए, आप तो ये देखेंगे वो सफर वो मुंबई की ಸರ ಕದ್ದುಬಿಟ್ಟೇ ಕಂಡ ಹಾಗೆ ಕಂಡುಬಿಟ್ಟೆ ನನ್ನ ಚಿತ್ತ ಕದ್ದುಬಿಟ್ಟೆ ನಿನ್ನ ಹೆಸರು ಚಿತ್ತಾನ ಚಿತ್ತ ಚೋರಿನ ಚಿತ್ತ ಚೋರಿನ ಕೂಗಳತೆಯ ದೂರದಲ್ಲಿ ಕೂಗಳತೆಯ ದೂರದಲ್ಲಿ ಕುಹು ಎಂದು ಕೂಗಿದವಳೆ ನಿನ್ನ ಹೆಸರು ಕುಹುನ ಕೋಗಿಲೇನ ನಿನ್ನ ಹೆಸರು ಕುಹುನ ಕೋಗಿಲೇನ. ಕೆಳಗರೆ ಇವತ್ತು ರಾತ್ರಿ 8:02 ಸಿನಿ ಸಂವಾದ ಕಾರ್ಯಕ್ರಮವನ್ನು ಕೇಳಿ ಸಿನಿಮಾ ಪ್ರಿಯರ ವೇದಿಕೆ ಕಾರ್ಯಕ್ರಮದ ನಿರೂಪಣೆ ಹಾಗೂ ನಿರ್ಮಾಣ ಕಾನ್ಸೆಪ್ಟ ಫರ್ನಾಂಡಿಸ್ ಅವರಿಂದ. ಒಟ್ಟಾಗಿ ಬಾಳೋದು ಚಂದ ಕನ ಕೇಳೋ ಸಂಬಂಧ ಅನ್ನೋದು ದೊಡ್ಡ ಕನ ನಮ್ಮೋರು ತಮ್ಮೋರು ಇರ್ಬೇಕಣ ಕೈಯ ಹಿಡಿದು ನಡೆದೋರೋ ಕಣ್ಣಾನಿಯ ಒರೆಸೋರೋ ತುಂಬ ನಗಿಸೋರು ಬಾಯಿ ತುಂಬ ಹರಸೋರು ಕಿವಿಯ ಇಂದೋ ಇರಿಯೋರೋ ಸೈಕಾಲಜಿ ಪ್ರೇಮಾಲಜಿ ಜಿ ಜಿ ವ್ಯಾಧಿ ಕಣ್ಣ ನೋಟ ಸೂಜಿ ಸೈಕಾಲಜಿ ಪ್ರೇಮಾಲಜಿ ಸೂಜಿ ಸೈಕಾಲಜಿ ಪ್ರೇಮಾಲಜಿ ಚಳಿ ಚಳಿಯ ಬಾಧೆ ನೀಡಿ ಅಪ್ಪು ಆಸೆಯು